ಪೋಷಕ ಯೋಜನೆಯು ಕುಟುಂಬಗಳಿಗೆ ಮರು ಸೇರ್ಪಡೆಗೊಳ್ಳಲು ಸಾಧ್ಯವಾಗದ ಹಾಗೂ ದತ್ತು ಹೋಗದ ಮಕ್ಕಳನ್ನು ಪೋಷಕತ್ವ ಯೋಜನೆ ಮುಖಾಂತರ ಮಗುವಿನ ಜೈವಿಕ ಪೋಷಕರಲ್ಲದ ಕುಟುಂಬಗಳಲ್ಲಿ ಬೆಳೆಸುವ ಪರ್ಯಾಯ ಪೋಷಣಾ ಯೋಜನೆಯಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಸನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಲಾಗಿನ್ ಮಾಡಿ ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶ್ರೀ ಅನ್ನ ಯಾನಿ ಮಿಲೆಟ್ಸ್ ಪೋಷಣ ಕಾ ಭಂಡಾರ್ ಮನ್ ಗಯಾ ಅಬ್ ಸಾರಾ ಸಂಸಾರ್. ಕಿಸಾನೋ ಕೋ ಮಿಲೆಟ್ಸ್ ಕಿ ಖೇತಿ ಕೆ ಲಿಯೆ ಪ್ರೋತ್ಸಾಹಿತ ಕರ್ ಉನ್ಹೇ ಆರ್ಥಿಕ ರೂಪ ಸೇ ಸಶಕ್ತ ಬನಾನೆ ಔರ್ ಆಮ್ ಲೋಗೋ ಕೋ ಮಿಲೆಟ್ಸ್ ಸೇ ಬನೆ ಉತ್ಪಾದೋ ಕೆ ಪ್ರತಿ ಜಾಗರೂಕ್ ಕರ್ನೆ ಕೆ ಲಿಯೆ ಭಾರತ ಸರ್ಕಾರ್ ಕೆ ಆಹ್ವಾನ್ ಪರ್ ಸಂಯುಕ್ತ ರಾಷ್ಟ್ರ ಸಂಘ 2023 ಕೋ ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕೆ ರೂಪ ಮೇ ಮನಾ ರಹಾ ಹೈ. ಮಿಲೆಟ್ಸ್ ಕೋ ಅಂತಾರಾಷ್ಟ್ರೀಯ ಪಹಚಾನ್ ಮಿಲ್ನೆ ಕಾ ಮತ್ಲಬ್ ಹೈ ಕಿ ಹಮಾರೇ ಛೋಟೆ ಕಿಸಾನೋ ಕೆ ಲಿಯೆ ಗ್ಲೋಬಲ್ ಮಾರ್ಕೆಟ್ ತಯಾರ್ ಹೋ. ಇಸಿ ಮುಹಿಮ್ ಮೇ ದೂರದರ್ಶಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 18 ಮಾರ್ಚ್ ಕೋ ಪೂಸಾ ಪರಿಸರ್ ನೈ ದಿಲ್ಲಿ ಮೇ ಮಿಲೆಟ್ಸ್ ಗ್ಲೋಬಲ್ ಕಾನ್ಫರೆನ್ಸ್ ಬಾಯರ್ ಸೆಲರ್ ಮೀಟ್ ವ ಪ್ರದರ್ಶನಿ ಕಾ ಉದ್ಘಾಟನ್ ಕರೆಂಗೆ ಜಿಸ್ಮೇ 100 ಸೇ ಅಧಿಕ ದೇಶೋ ಕೆ ಪ್ರತಿನಿಧಿ ಭಾಗ್ ಲೆ ರಹೇ ಹೈ. ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕಾ ಹೈ ಯೇ ಸಂದೇಶ್, ಮಿಲೆಟ್ಸ್ ಕೆ ಹೈ ಫಾಯ್ದೆ ಅನೇಕ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ಬನ್ನಿ ಹೂವಿನ ಕೃಷಿ ಹಾಗೂ ಹೈನುಗಾರಿಕೆ ಈ ವಿಷಯವಾಗಿ ಹುಣಸೂರು ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕೃಷಿಕ ಎಸ್ ಎಂ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಸಿ ಹೇಮಕುಮಾರ್. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿಯ ಸಿಂಗನಹಳ್ಳಿ ಗ್ರಾಮದ 54 ವರ್ಷ ಪ್ರಾಯದ ಸುರೇಶ್ ಅವರು. ಸುರೇಶ್ ಅವರು ತಮಗಿರ್ತಕ್ಕಂತಹ ಜಮೀನಿನಲ್ಲಿ ಎಲ್ಲ ರೀತಿಯ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸುರೇಶ್ ಅವರು ಹೇಳಿ, ನಿಮಗೆ ಎಷ್ಟು ಕೃಷಿ ಜಮೀನಿದೆ ಮತ್ತು ಏನೆಲ್ಲ ಅಳವಡಿಸ್ಕೊಂಡಿದ್ದೀರಿ ಅಂತ? ಸರ್, ನಮಗೆ 1.5 ಎಕರೆ ತೋಟ ಐತೆ, ತೋಟಕ್ಕೆಲ್ಲ ತೆಂಗು ಹಾಕಿದ್ದೀವಿ, ಅದು ಬಿಟ್ಟರೆ ನಮಗೆ 2 ಎಕರೆ ಗದ್ದೆ ಐತೆ, ಗದ್ದೆಗೆ ಭತ್ತ ಬೆಳಿತೀವಿ. ಅಲ್ಲ, ಈಗ 1.5 ಎಕರೆ ತೋಟ ಅದೇ ಅಂತ ಹೇಳಿದ್ರೆ ಒಟ್ಟಾರೆ ನಿಮ್ಮ ಕೃಷಿ ಭೂಮಿ 1.5 ಎಕರೆ ತೋಟ ಮತ್ತೆ 2 ಎಕರೆ ಗದ್ದೆ. 2 ಎಕರೆ ಗದ್ದೆ, 1.5 ಎಕರೆ ತೋಟ. ಈಗ ನೀರಾವರಿ ಇದೆಯಾ ನಿಮಗೆ? ನಮಗೆ ಪಂಪ್ ಸೆಟ್ ಇದೆ ಸರ್, ಪಂಪ್ ಸೆಟ್ ಇದೆ, ನೀರಾವರಿ ಐತೆ. 2 ಪಂಪ್ ಸೆಟ್ ಏನ ಅಥವಾ? ಇಲ್ಲ, ಅದು ನೀರಾವರಿ ಚಾನಲ್ ನೀರು. ಅದು ಯಾವುದು? ಗದ್ದೆ. ಅದು ಗದ್ದೆ ಚಾನಲ್ ನೀರು ನಮಗೆ. ಹಾಂ, ನಮಗೆ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಈಗ 1.5 ಎಕರೆ ತೋಟಕ್ಕೆ ಅಂತ ಹೇಳಿದ್ರೆ ಏನು ತೋಟ ಮಾಡಿದ್ದೀರಿ ಹೇಳಿ ಒಟ್ಟು? ಮೊದಲು ಯಾವಾಗ ತೋಟ ಮಾಡ್ಬೇಕನ್ಸ್ತು? ಮುಂಚೆಯಿಂದ ತೋಟ ಆಯ್ತಾ ನಿಮ್ಮ ತಂದೆ ಕಾಲದಿಂದ ಅಥವಾ ನೀವು ಮಾಡಿದ್ರ? ಇಲ್ಲ, ನಾವು ಮಾಡಿದ್ದು, ನನ್ನ ಡಿಗ್ರಿ ಮುಗಿಸಿ ಒಂದು 15 ವರ್ಷ ಹಿಂದೆ ಪಂಪ್ ಸೆಟ್ ಹಾಕಿಸಿ ತೆಂಗಿನ ಗಿಡ ಎಲ್ಲ ನಡೆಸ್ತು. ಅದ್ರ ಮಧ್ಯೆ ಎಲ್ಲ ತೆಗೆದ ಗಿಡ ಎಲ್ಲ ಹಾಕಿದ್ವಿ. ಅದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ಬರೀ ರಾಗಿ ಬೆಳೆಯೋದು, ಹುಳ್ಳಿ ಬೆಳೆಯೋದು, ಹಂಗ ಮಾಡ್ತಿದ್ವಿ ಸರ್. ನೀರ್ ತೊಂದ್ರೆ ಇತ್ತು ಬಳಗ ಹಿಂದೆ. ನಮ್ಗೆ ಪಂಪ್ ಸೆಟ್ ಹಾಕ್ಸಿದ್ಮೇಲೆ ನೀರ್ ಜವರು ಚೆನ್ನಾಗ್ ಬರ್ತು ನಮ್ಗೆ. ಅವ್ರಿಂದ ನಮ್ಗೆ ಈಗ ತೋಟ ಮಾಡ್ಬೇಕು. ಎಷ್ಟು ಮರಗಳು ಹಾಕಿರಿ ತೆಂಗಲ್ಲಿ ಸರ್? ಒಂದು 150 ಗಿಡ ಇದಾವೆ ನಮ್ಮ. 150 ಗಿಡದಲ್ಲಿ 1.5 ಎಕರೆ. ಹಾ, 1.5 ಎಕರೆ ಅಂದ್ರೆ ಸ್ವಲ್ಪ ಅಂದ ಅರ್ಧ ಎಕರೆ ಜಾಸ್ತಿ ಐತೆ. ಖರಾಬ್ ಎಲ್ಲ ಸೇರಿಸಿ 1.5 ಎಕರೆ ಐತೆ. 100 ಗಿಡ ಜಾಸ್ತಿ ಇಲ್ಲ, 100 ಗಿಡ ಇದಾವೆ. ಪಕ್ಕದಲ್ಲಿ ಒಂದ್ ಸ್ವಲ್ಪ ಆ ಕಡೆ ಚಾನಲ್ ಪಕ್ಕ ಐತೆ ನಮ್ಗೆ, ಆ ಕಡೆ ಎಲ್ಲ ಒತ್ತುವರಿ ಐತೆ ಒಂದ್ ಸ್ವಲ್ಪ. ಅದಕ್ಕೆಲ್ಲ ನಾವು ಫಾರಂ ಎಲ್ಲ ಹಾಕೊಂಡಿದ್ವಿ. ಹಸುಗಳು ಹಾಕ್ತಿವಿ ಸರ್. ಹಾ, 4 ಹಸು ಇದಾವೆ. 4 ಹಸು ಅವೆಲ್ಲ ಕ್ಲೀನಾಗಿ ನೋಡ್ತೀವಿ ನಾವು. ಆ ಫಾರಂಗಳಲ್ಲಿ ನೀರು ಹಾಯಿಸ್ತೀವಲ್ಲ, ನಮಗೆ ಕಟಾವು 3 ಟ್ರಿಪ್ ಬರ್ತದೆ, 3-4 ಟ್ರಿಪ್ ಬರ್ತದೆ ನಮಗೆ ಫುಲ್ಲು. ಆರಿಸಿಂದ ನಮಗೆ ಒಣಲು ಎಲ್ಲಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ತೋಟದೊಳಗಡೆ ನಾವು ಸ್ವಲ್ಪ ದೂರ ದೂರ ಇದಾವೆ ತೆಂಗಿನ ಗಿಡಗಳು, ಅವಕ್ಕೆಲ್ಲ ಹಾಕ್ತಿವಿ, ಚೆನ್ನಾಗಿ ಬರ್ತದೆ ಹುಲ್ಲು. ಅಂದ್ರೆ ಗೊಬ್ಬರ ಹಾಕ್ತಿವಿ ಹುಲ್ಗಳಿಗೆ. ಹುಲ್ಗೆ ಯಾವ ಗೊಬ್ಬರ ಹಾಕ್ತೀವಿ? ಪಿಚರು ಮನೆ ಹಸುಗಳಿದ ಗೊಬ್ಬರ ಇದಾವಲ್ಲ ಸರ್, ಮನೆ ಗೊಬ್ಬರ ಹಾಕ್ತೀವಿ. ಮನೆ ಗೊಬ್ಬರನ ಹಾಕ್ತೀವಿ ನಾವು. ಬೇರೆ ಈ ರಾಸಾಯನಿಕ ಗೊಬ್ಬರ ಜಾಸ್ತಿ ಉಪಯೋಗಿಸೋದಿಲ್ಲ. ಆಮೇಲೆ ಯಾವ ಹುಲ್ಲು ಹಾಕ್ತೀರಿ? ನಾವು ನೇಚರು, ಆಮೇಲೆ ಒಂದೆರಡು ಮೂರ್ತ ಇದಾವೆ, ನೇಪಿಯರ್. ಅವು ಚೆನ್ನಾಗಿ ಬರ್ತದೆ ಸರ್ ನಮ್ಮ ಜಮೀನಲ್ಲಿ. ಸುಮಾರು ಜನ ಬಿತ್ತನೆ ಕೊಟ್ಟಿದ್ದೀವಿ ನಾವು ಅದರಲ್ಲಿ. ಹೌದಾ? ಲಾಸ ಬರ್ತದೆ ಗಟ್ಟಿ. ಅಂದ್ರೆ ನೀವು ಬಿತ್ತನೆಗೂ ಮಾಡ್ತೀರಾ? ಮಾರಾಟ ಮಾಡ್ತೀರಾ? ಸ್ನೇಹಿತರಿಗೆಲ್ಲ ಕೊಡ್ತೀವಿ ಸರ್. ಹಾಗೆ ಸುಮ್ಮನೆ ಕೊಡೋದು? ಮಾರಾಟ ಮಾಡ್ತೀರಾ? ಇಲ್ಲ, ಮಾರಾಟ ಏನ್ ಮಾಡೋದಿಲ್ಲ. ನಮ್ಮ ಸ್ನೇಹಿತರಿಗೆ ಬೇಕಾದವ್ರಿಗೆ ಬಿತ್ತನೆ ಎಲ್ಲ ಕೊಡ್ತೀವಿ. ಕೇಳ್ತಾರೆ ನಿಮ್ಮ ಹತ್ರ? ಹಾ, ಬಂದೆ. ಒಂದೊಂದು ಬಿತ್ತನೆ ಸಿಗುತ್ತೆ? ಸುಮಾರು ಜನ ಕೊಟ್ಟಿದ್ದೀವಿ ಸರ್. ಏನು ವ್ಯತ್ಯಾಸ ಆತರ ಹುಲ್ಲನ್ನ ಕೊಟ್ಟಾಗ ಇಳುವರಿ ಏನಾದ್ರು ಚೆನ್ನಾಗಿ ಬರುತ್ತೆ? ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಆಗ ಈಗ ನಾವು ತಿಂಡಿ ತೀರ್ಥ ಕೊಡೋದು ಖರ್ಚು ಜಾಸ್ತಿ ಆಗುತ್ತೆ, ಹಸಿ ಹುಲ್ಲು ಎಲ್ಲ ಕೊಟ್ಟಾಗ ನಮಗೆ ಸ್ವಲ್ಪ ಇದ್ರ ಕಡಿಮೆ ಆಗುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ, ಆದಾಯ ನಮ್ಗೆ ಜಾಸ್ತಿ ಆಗುತ್ತೆ ಆಗ ಅಂತ ನನ್ನ ಉದ್ದೇಶ. ಅಂದ್ರೆ ಒಳ್ಳೆ ಹಾಲು ಕೊಡ್ತಾರೆ? ಹಾಲು ಕೊಡ್ತಾರೆ ಸರ್. ಎಷ್ಟು ಹಾಲು ಕೊಡ್ಬೋದು ಡೈಲಿ? ನಾವು 25 ಲೀಟರ್ ಹಾಲು ಹಾಕ್ತಿವಿ. ಎಷ್ಟು ಹಸು ಕರಾಮಿದ್ದಾವೆ? ಎಷ್ಟು ತೆನೆ? ಒಂದು ಒಂದು ತೆನೆ ಆಗಿದ್ರೆ 2 ಗಬ್ಬಾಗಿರ್ತವೆ, ಹಂಗೆ ನಾವು ಲೀಟರ್ ಆಗಿ ಹೋಗ್ತಾ. ಈಗ ಒಂದು ಹಸು ಕರು ಆದ್ಮೇಲೆ ಇನ್ನೊಂದು ಅದೇ ಹಸು ಹಾಲು ಕೊಟ್ಟು ನಿಲ್ಸಿ ತೆನೆ ಹಾಕ್ಬೇಕಂದ್ರೆ ಎಷ್ಟು ಅವಧಿ ತಗೊಳ್ತದೆ ಸರ್? 1.5 ಇಯರ್, ಅದರಲ್ಲೇ ಇಂದ 6 ತಿಂಗಳು 6 ತಿಂಗಳು ಗಂಟು ಕರಿತೀವಿ. ತಿಂಡಿ ತೀರ್ಥ ಕೊಟ್ಟು ಸ್ವಲ್ಪ ಫಲವತ್ತತೆ ಮಾಡ್ತಾ ಇದ್ದ ಮುಂದೆ ನೆಕ್ಸ್ಟ್ ಹಾಲು ಜಾಸ್ತಿ ಆಗುತ್ತೆ. ಪ್ರತಿ ಒಂದೂವರೆ ವರ್ಷಕ್ಕೆ ನಿರಂತರವಾಗಿ ಎಷ್ಟು ವರ್ಷಗಳಿಂದ ನೀವು ಹೈನುಗಾರಿಕೆ ಮಾಡ್ತಾ ಇದ್ದೀರಾ? ನಾವು 25 ವರ್ಷದಿಂದ ಮಾಡ್ತೀವಿ ಸರ್. HFA ತಂದಿದ್ದೀರಿ? HFA ಆಮೇಲೆ ನಾಡಸ್ಗಳು ಇದಾವೆ ನಮ್ಮಲ್ಲಿ. ಹೌದಾ? ನಾಡಸ್ನೂ ಇದಾವೆ. ನಾಡಸ್ ಎಷ್ಟಿದಾವೆ? ನಾಡಸ್ 2 ಇದಾವೆ ಸರ್. ಹಸುಗಳ ಹಸುಗಳಿವೆ, ಕರಿತವೆ, ಮೇವಿನ ಕಾಲದಲ್ಲಿ ಮೇಯಿಸ್ತೀವಿ, ಹೊಲ ಗದ್ದೆನೂ ಉಳ್ತೀವಿ ಅವರಲ್ಲಿ. ಎಲ್ಲ ಹಕ್ಕು ಉಪಯೋಗ ಆಗುತ್ತೆ ನಮಗೆ. ಉಳುಮೆ ಮಾಡಿದಾಗ ಹಾಲು ಕಡಿಮೆ? ಇಲ್ಲ ಸರ್, ಏನು ತೊಂದರೆ ಇಲ್ಲ. ಅಂದ್ರೆ ಏನು, ನಾವು ಒಂದು 12-1 ಗಂಟೆ ಗಂಟೆ ಉಳ್ತೀವಿ, ಆಮೇಲೆ ಮೇಯಕ್ಕೆ ಬಿಡ್ತೀವಲ್ಲ, ಆಮೇಲೆ ತಿಂಡಿ ಕೊಡ್ತೀವಿ ಒಂದು ಸ್ವಲ್ಪ, ಆಮೇಲೆ ಫಾರ್ಮಲ್ ಎಲ್ಲ ಹಾಕ್ತಿವಲ್ಲ, ಅಲ್ಲಿಗೆ ಏನು ತೊಂದರೆ ಆಗೋದಿಲ್ಲ. ಈಗ ಮೇವಿನಲ್ಲಿ ಎರಡಕ್ಕೂ ಏನು ವ್ಯತ್ಯಾಸ ಮಾಡ್ತೀರಿ? ನಾಟಿ ಹಸುಗೆ ಮತ್ತೆ HFO ಹೈಬ್ರಿಡ್ ಹಸುಗಳಿಗೆ? ಹೈಬ್ರಿಡ್ ಹಸುಗಳಿಗೆ ಒಂದು ಸ್ವಲ್ಪ ತಿಂಡಿ ಫಾರ್ಮಲ್ ಜಾಸ್ತಿ ಬೇಕು, ನಾಟಿ ಹಸುಗಳು ಹಂಗಲ್ಲ. ಸ್ವಲ್ಪ ಒಣಲು ಹೊರಗಡೆ ಮೇಯಿಸ್ಬಿಟ್ರು ಪರವಾಗಿಲ್ಲ, ಅಡ್ಜಸ್ಟ್ ಆಗ್ಬಿಡ್ತು. ಅಡ್ಜಸ್ಟ್ ಆಗ್ತವೆ ಅಂದ್ರೆ ಅವಕ್ಕೆ ಏನಾದ್ರು ಇದನ್ನ ಕೊಟ್ಟು ರೂಢಿ ಮಾಡ್ಬಿಟ್ರೆ ನಾಟಿ ಹಸುಗಳಿಗೆ ಏನ್ ತೊಂದ್ರೆ ಇಲ್ಲ ಸರ್. ಅವು ಏನು ಅದನ್ನೇ ಕೇಳ್ತಾ ಒಣ ಹೋದ ಮೇಲೆ ಅನ್ಬಿಟ್ರೆ ಏನ್ ಮಾಡೋದು? ಕೇಳ್ತವೆ, ಆದ್ರೂ ನಾವು ಹಸ್ರು ಹಾಕ್ತಿವಲ್ಲ, ಅಷ್ಟು ತಗೊಳೋದಿಲ್ಲ ತಿಂಡಿ. ಅಂದ್ರೆ ಅವು ಹೆಚ್ಚಾಗಿ ಇದನ್ನ ಇಷ್ಟಪಡಲ್ಲ, ಅವಕ್ಕೆ ನಿಜವಾಗಿ ಹೇಳ್ಬೇಕು. ನಾವು ರಾಗಿ ಮುದ್ದೆ ತಿನ್ನೋರು ಬೇಕು, ಆ ರೀತಿ ಅವರು ನ್ಯಾಚುರಲ್ ಫುಡ್ ಈ ತರ ಅನ್ನ ಕೊಟ್ರು ಬೇಡ ಅಂತ. ಈಗ ಅದ್ರಲ್ಲಿ ಎಷ್ಟು ಕರಾವ್ ಮಾಡ್ತಾರೆ ನಾಟಿ ಹಸುಗಳಲ್ಲಿ? ನಾಟಿ ಹಸುಗಳಲ್ಲಿ ಹೆಚ್ಚುಗಳನ್ನ ನಮ್ಗೆ ಒಂದೂವರೆ ವರ್ಷ 2 ವರ್ಷಕ್ಕೆ ಒಂದು ಕರ ಆಗ್ತವೆ. ಅವು ಆ ಕರನು ಮಾರ್ಕೋತೀವಿ, ಹೊರ್ಗರ ಆಗ್ತಾ ಒಳ್ಳೆ ದುಡ್ಡು ಆಗುತ್ತೆ ನಮ್ಗೆ. ಹೊರ್ಗರ ಸಾಕ್ತಾರೆ? ಸಾಕ್ತಿವಿ, ಸಾಕ್ಬಿಟ್ಟು ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ಮಾರ್ಬಿಡ್ತೀವಿ. ಅದ 10,000 20,000 ಹೋಗುತ್ತೆ ಒಂದು ಕರು. ಅಂದ್ರೆ ಬೇಡಿಕೆ ಇದೆ? ಬೇಡಿಕೆ ಇದೆ ಸರ್. ಉಳದೇ ಕಡಿಮೆ ಆದ್ಮೇಲೆ ಉಳಿಮೆ ತಾನೇ ತಗೊಂಡು? ಆದ್ರೆ ಉಳಿಮೆಗೆ ಅರ್ಥ ಪರ್ತೆ ಹೊಡೆಯಕ್ಕೆ ಅವಕ್ಕೆಲ್ಲ ಬೇಕಲ್ಲ ಸರ್, ಸಾಲ ಹೊಡೆಯಕ್ಕೆ ಅದಕ್ಕೆಲ್ಲ ಬೇಕೇ ಬೇಕು ನಮ್ಗೆ. ಅವಕ್ಕೆಲ್ಲ ಮಿಷಿನರಿ ಪದಾರ್ಥ ಉಪಯೋಗಿಸಲಾಗೋದಿಲ್ಲ. ಅದ್ರಿಂದ ನಾವು ಒಂದು 6 ಉಳಕ್ಕೆ ಮಡಿಕೊಂಡಿರ್ತೀವಿ, ಆಮೇಲೆ ಲೆವೆಲ್ ಮಾಡೋದಕ್ಕೆ ಅಂತವೆಲ್ಲ ಸಣ್ಣ ಪುಟ್ಟಕ್ಕೆ ಬೇಕಾಯ್ತದೆ. ಈಗೇನೆ ದೊಡ್ಡ ಕೆಲಸ ಎಲ್ಲ ಟ್ರ್ಯಾಕ್ಟರ್ ಮಾಡಿಸ್ಬಿಡ್ತೀವಿ, ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಹಸುಗಳು ಮಾಮೂಲಿ ಇರ್ತವೆ ನಮ್ಮ ಹತ್ರ. ಈಗ ಈ ನಾಟಿ ಹಸು ಆಯ್ತು, HFO ಹಸುಗಳದ್ದು, ಇವುಗಳಿಗೆ ಮೇವಿನಗೋಸ್ಕರ ಹೇಳಿದ್ರೆ ಬೇರೆ ಇನ್ನೇನು ಮೇವು ಬೆಳಿತೀರಿ? ಜೋಳ ಏನಾದ್ರು ಬೆಳಿತೀರಿ? ಜೋಳ ರಾಗಿ ಎಲ್ಲ ಬಳ್ಕೋತೀವಿ ಸಮಯದಲ್ಲಿ. ಅಂದ್ರೆ ರಾಗಿ ಹಸುಗಳಿಗೆ ಬೇಕಾದಂತ ಜೋಳ ಮಾಮೂಲಿ ಜೋಳ ಹಾಕ್ತೀವಿ. ನಿರ್ವಹಣೆಗೆಲ್ಲ ಕೊಟ್ಟಿಗೆ? ಕೊಟ್ಟಿಗೆ ಎಲ್ಲ ಐತೆ ಸರ್, ನಾವು ಪಂಚಾಯತಿಯಿಂದ ಕೊಟ್ಟಿಗೆ ಮಾಡ್ಸ್ಕೊಂಡಿದೀವಿ. ಆಮೇಲೆ ಹಸುಗಳು ಹಾಸ್ಕೋದಕ್ಕೆ ಮ್ಯಾಟ್ಗಳು ನಮ್ಮ ಡೈರಿ ಕಡೆಯಿಂದ ಕೊಡ್ತಾರೆ. ಆಮೇಲೆ ಡೈರಿ ಕಡೆಯಿಂದ ಇದು ಚೆತ್ಲು ಬಹುದು, ಔಷಧಿಗಳು ಎಲ್ಲ ಪೂರ್ತಿ ಡಾಕ್ಟರ್ ಫೆಸಿಲಿಟಿ ಎಲ್ಲ ಇದಾವೆ. ನಾವು ಟೋಕನ್ ತಗೊಂಡ್ರೆ ಪ್ರತಿಯೊಂದು ಅವರೇ ಕಾರಲ್ಲಿ ಬಂದು ಮಾಡ್ಬಿಟ್ಟಿರ್ತಾರೆ ಅಂತ ಅನುಕೂಲ ಐತೆ ಡೈರಿ ಕಡೆಯಿಂದ ನಮಗೆ. ಹೈನುಗಾರಿಕೆ ಒಳ್ಳೆ ಲಾಭದಾಯಕ ಅನಿಸ್ತಿದೆ? ಲಾಭದಾಯಕ ಐತೆ, ಬಟ್ ನಿರ್ವಹಣೆ ಹಂಗೆ ಮಾಡಬೇಕು. ನಿರ್ವಹಣೆಗೆ ನೆಗ್ಲೆಕ್ಟ್ ಮಾಡಿದ್ರೆ ಬಹಳ ತೊಂದರೆ ಆಗ್ತಿವಿ. ಹಸುಗಳು ಕಾಯಿಲೆಗಳು ಜಾಸ್ತಿ ಇದಾವೆ ಈಗ. ತೊಂದರೆ ಇದೆ? ಏನ್ ತೊಂದರೆ ಹೇಳಿ? ತೊಂದರೆ ಅಂದ್ರೆ ಆಗಾಗ ನೋಡ್ಕೊತಾ ಇರ್ಬೇಕು ಹಸುಗಳ. ಈಗ ನೀವೇ ನೋಡ್ತಿರಲ್ಲ ಸರ್, ಬಾಯಿ ಜ್ವರ, ಗಂಟ್ಲು ಗಂಟು ರೋಗ, ಕಿತ್ಲು ಬಾವು ಅವೆಲ್ಲ ಬರ್ತಾ ಇರ್ತವೆ. ಹಸುಗಳನ್ನ ಕ್ಲೀನ್ ಆಗಿ ತೊಳ್ಕೊಂಡು ವಾರಕ್ಕೆ 2-3 ಟ್ರಿಪ್ ತೊಳಿತಾ ಇರ್ಬೇಕು. ಆಮೇಲೆ ಕೊಟ್ಟಿಗೆಲ್ಲ ಕ್ಲೀನ್ ಮಾಡ್ಕೋಬೇಕು, ಅವೆಲ್ಲ ಮಾಡ್ಕೊಂಡು 2-3 ದಿನ ದಿನ ತೊಳಿಬೇಕು. ಕೊಟ್ಟಿಗೆಗಳನ್ನ ಕ್ಲೀನ್ ಮಾಡ್ಕೊತಾ ಇರ್ಬೇಕು, ಅಲ್ಲೇ ಕೊಟ್ಟಿಗೆಗಳನ್ನ 2-3 ಕ್ಲೀನ್ ಆಗಿ ತೊಳಿತಾ ಇರ್ಬೇಕು. ಹಾಲು ಕರಿಬೇಕು ಅಂದ್ರೆ? ಹಾಲು ಕರಿಬೇಕು ಅಂದ್ರೆ ಕಿಚ್ಚಲ ಅಂತ ತೊಳೆದು ಕ್ಲೀನಾಗಿ ಗಲೀಜ್ ಮಾಡ್ಕೊಬಿಟ್ಟಿರ್ತವೆ, ಕ್ಲೀನ್ ಆಗಿ ಹಸುಗಳು ಅಂತ ತೊಳೆದು ಹಾಲು ಕರೆದು ಇದು ಮಾಡಬೇಕು. ಎಷ್ಟು ಜನ ಇದ್ದೀರಿ ನೀವು ಹಸುಗಳು ನೋಡ್ಕೋಬೇಕು, ಜಮೀನು ನೋಡ್ಕೋಬೇಕು ಮನೆಯಲ್ಲಿ? ನಮ್ಮ ಮಿಸ್ಸಸ್ ನಾವು ಇದೀವಿ, ನನ್ನ ಮಗ ಓದ್ತಾ ಇದ್ದಾನೆ, ಸಮಯದಲ್ಲಿ ಅವನು ಮಾಡ್ತಾನೆ ಕೆಲಸ. ಓದ್ತಾರೆ? ಏನ್ ಓದ್ತಾ ಇದ್ದಾನೆ? MSW ಓದ್ತಾ ಇದ್ದಾನೆ ಸರ್. ಹೌದಾ? ಎಲ್ಲಿ? ಮೈಸೂರಲ್ಲಿ? ಮೈಸೂರಲ್ಲಿ ಸರ್. ಅಂದ್ರೆ ಈಗ ದಿನ ಓಡಾಡ್ತಾನೆ ಊರಿಂದ? ಇಲ್ಲ, ಪಾಸ್ ಮಾಡಿಸ್ಬಿಟ್ಟಿದ್ದೀವಿ. ಓಡಾಡ್ತಾನೆ ಮನೆಗೆ ಹೋಗೋದಾಗ ಬರೋದಾಗ ಕೃಷಿ ಕೆಲಸ ಸಹಾಯ ಮಾಡ್ತಾನೆ ಸರ್. ಅದೇ ಓದಕ್ಕೆ ತೊಂದರೆ ಆಗಲ್ವಾ? ಏನ್ ತೊಂದರೆ ಆಗಲ್ಲ ಸರ್, ನಾವೇನು ರಿಸ್ಕ್ ಕೊಡೋದಿಲ್ಲ ಅವ್ನಿಗೆ. ಅವ್ನು ಫ್ರೀ ಆದ ಟೈಮಲ್ಲಿ ನಾವು ಮಾಡ್ಕೊಡ್ತಾನೆ ಆಗಲ್ಲ ಅಂತ ಹೇಳಿದ್ರೆ ಆದ್ರೂ ಇಬ್ಬರೇ ಮಾಡೋದು ಸ್ವಲ್ಪ ಕಷ್ಟ ಆಗಲ್ವಾ? ಏನ್ ಏನಿಲ್ಲ ಸರ್, ಮಾಡ್ತೀವಿ. ಏನ್ ತೊಂದರೆ ಆಗಲ್ಲ? ತೊಂದರೆ ಆಗಲ್ಲ. ಆಳುಕಾಳು ಆಳುಕಾಳು ಸಮಯದಲ್ಲಿ ಕರ್ಕತೀವಿ, ನಾವೇ ಸಮಯದಲ್ಲಿ ಹೇಳ್ತಾರೆ ಮಾಡ್ಕೊಂಡು ಗದ್ದೆ ಕೆಲಸ ಮಾಡ್ತೀವಿ. ಏನ್ ತೊಂದರೆ ಇರಲಿಲ್ಲ. ಈಗ ಈ ಹೈನುಗಾರಿಕೆ ಆಯ್ತು, ಇನ್ನು ಬೇರೆ ನಿಮ್ಮ ತೋಟಗಾರಿಕೆಗೆ ಬರೋಣ, 150 ಮರ ಇದಾವೆ ಅಂತ ಹೇಳಿದ್ರೆ ಎಷ್ಟು ವರ್ಷದ ಮರಗಳು ಸುರೇಶ್? ಎಲ್ಲ ಫಲ ಬಿಡ್ತಾ ಇದಾವೆ ಸರ್. ಎಷ್ಟು ವರ್ಷ? ಹೆಚ್ಚು ಕಡಿಮೆ 20-25 ವರ್ಷದವೆಲ್ಲ. 25 ವರ್ಷ. ಎಷ್ಟು ಇಳುವರಿ ಕೊಡ್ತಿರ್ಬೋದು ಒಂದು ಮರಗಳು? ಒಂದು ಮರಗಳು ಇಲ್ಲ ಅಂದ್ರೆ ನಮಗೆ ಕನಿಷ್ಠ ಅಂದ್ರೆ 2,000 ರೂಪಾಯಿ ಅದಾಗುತ್ತೆ ವರ್ಷಕ್ಕೆ. 2,000 ರೂಪಾಯಿ ಒಂದ್ಸರಿ ನಾವು ಕಾಯಿ ಕೆಡಕ್ಸರಿ ಎಷ್ಟು ಕಾಯಿ ಸಿಗ್ಬೋದು? 200-250 ಸಿಗ್ಬೋದಾ? ಸಿಗುತ್ತೆ ಸರ್. ಹೌದಾ? ಸಿಗುತ್ತೆ ಅಂತ. ಈಗ ಅವಕ್ಕೆಲ್ಲ ಹೇಗ್ ನಿರ್ವಹಣೆ ಮಾಡ್ತೀರಿ? ನಾವು ಅಲ್ಲಲ್ಲೇ ನಾವು ಇದಕ್ಕೆ ಈ ಹೆಸರಲ್ಲೇ ಗೊಬ್ಬರ ಇದಾವಲ್ಲ, ಚಿನ್ನಂಚ, ಅಪ್ಷಣ್ಗು, ಹುಳ್ಳಿ ಎಲ್ಲ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿಸ್ತೀವಿ. ಆಮೇಲೆ ಪಾತಿಗೆಲ್ಲ ಗೊಬ್ಬರ ಮುಗಿಸ್ತೀವಿ, ಗೊಬ್ಬರ ಹಾಕಿ ಕುಳಿಸ್ತೀವಿ. ಅದ್ರಿಂದ ಫಲವತ್ತಾಗಿದ್ದಾವೆ ಮರಗಳನ್ನ. ಆಯ್ತು, ಇವೆಲ್ಲ ಬೇರೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಉಪಯೋಗಿಸಲ್ಲ ಸರ್? ಎಲ್ಲ ಒಂದ್ಸರಿ ಹಾಕ್ತಿವಿ ಅಷ್ಟೇ. ಇನ್ನು ನಾವು ಹಸಿರೆಲೆ ಗೊಬ್ಬರ ಹಾಕ್ತಿವಲ್ಲ ಸರ್ ತೋಟಕ್ಕೆ, ಅದು ಹಾಕ್ತೀರಿ? ಹಸಿರೆಲೆ ಗೊಬ್ಬರ ಅಂದ್ರೆ ಮಲ್ಚಿಂಗ್ ಮಾಡ್ಬಿಡ್ತೀವಿ. ಮಲ್ಚಿಂಗ್ ಮಾಡ್ತೀವಿ. ಈಗ ಪಾತಿ ಎಲ್ಲದಕ್ಕೂ ಪಾತಿಗೆ ಹಸಿರೆಲೆ ಗೊಬ್ಬರ ಹಾಕ್ತೀವಿ. ಬೇರೆ ಇನ್ನೇನು ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಹಸಿರೆಲೆ ಗೊಬ್ಬರದಲ್ಲಿ? ಹಸಿರೆಲೆ ಗೊಬ್ಬರದಲ್ಲಿ ನಾವು ಮರಗಳು ಇದಾವಲ್ಲ ಸರ್, ಮರಗಳ ಗೊಬ್ಬರ ಸತ್ಯನ ಉರುತ್ತಲ್ಲ, ಅದೆಲ್ಲ ಎರಡು ತೊಟ್ಟಿ ಕಟ್ಕೊಂಡು ಅವಾಗೆಲ್ಲ ಈ ಮಲ್ಚಿಂಗ್ ಮಾಡಿ ಒಳಗಡೆ ಹಾಕಿ ಎರಡು ತೊಟ್ಟಿ ಮಾಡಿದ್ವಿ. ಸಾಕಾಣಿಕೆ ಮಾಡ್ತಾ ಇದೀವಿ. ಹಾಗಾದ್ರೆ ಗೊಬ್ಬರ ಎಲ್ಲ ಗೊಬ್ಬರ ನಮ್ಗೆ ಅದೇ ಸಾಕಾಗುತ್ತೆ ಅಂತಂದ್ರೆ ತೋಟಕ್ಕೆ ಎಲ್ಲ ಫಾರ್ಮುಲಿಗೆ ಎಲ್ಲ ಸಾಕಾಗುತ್ತೆ. ನೀವು ಬೇರೆ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ಕೊಂಡಲ್ಲ? ಜಾಸ್ತಿ ಏನೋ ಹಾಕಿದಿಲ್ಲ ಸರ್. ಜಾಸ್ತಿ ಎಲ್ಲ ಅಂದ್ರೆ ಏನೋ ಒಂದು ಜಾಸ್ತಿ ಮಳೆಗಾಲ ಶೀತ ಪಾತ ಆದಾಗ ಒಂದ್ ಸ್ವಲ್ಪ ಯೂರಿಯಾ ಗಿರ ಹಾಕತೀವಿ ಅಷ್ಟೇ. ಶೀತ ಆದಾಗ ಯಾಕೆ ಹಾಕ್ಬೇಕು? ಹಾಕ್ಬೇಕು ಅಂದ್ರೆ ಸ್ವಲ್ಪ ನೀರಾವರಿ ಜಾಸ್ತಿ ಆದಾಗ ಇದಾಗುತ್ತೆ ಸರ್, ಹೀರ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗುತ್ತೆ. ಬೇರು ಈ ಗೊಬ್ಬರಗಳನ್ನ ಹೀರ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗುತ್ತೆ, ಹಾಗಾಗಿ ರಸಗೊಬ್ಬರವನ್ನು ಕೆಲವು ಟೈಮಲ್ಲಿ ಆಗುತ್ತೆ. ಬೇರೆ ತೆಂಗಿನ ಮರದ ಒಳಗಡೆ ಏನ್ ಬೇರೆ ಮಿಶ್ರ ಬೆಳೆ ಮಾಡ್ತೀರಿ? ಮಿಶ್ರ ಬೆಳೆ ಮಾಡ್ತೀವಿ, ನಮ್ಮ ತರಕಾರಿ ಬೆಳ್ಕೋತೀವಿ ಸರ್. ನಮ್ಮ ಮನೆಗೆ ಟೊಮೊಟೊ ಗಿಮೊಟೊ ಮನೆಗೆ ನಿಮ್ಗೆ ಸಾಕು? ಮರಕ್ಕೂ ಹಾಕ್ತಿವಿ. ಒಂದು 10 ಗಂಟೆ ಹಾಕ್ತಿವಿ ಅಷ್ಟೇನಾ? 10 ಗಂಟೆ ಮನೆ ಬೇರೆ ತರ ಬದನೆ ಇದ್ನೆ ಎಲ್ಲಾ ತರನು ಹಾಕ್ತಿವಿ. ಅಲ್ಲ ಅದು ಮರಾಟಕ್ಕೆ ಹಾಕ್ತೀವಿ. ಮರಾಟಕ್ಕೂ ಹಾಕ್ತೀವಿ. ಎಷ್ಟೆಷ್ಟು ವಿಸ್ತೀರ್ಣಕ್ಕೆ ಹಾಕ್ತೀರಿ? 10 ಗಂಟೆ? ಒಂದು 10 ಗಂಟೆ 15 ಗಂಟೆ ಹಾಕ್ತಿವಿ. ಒಂದು ಟೈಮು ಪರವಾಗಿಲ್ಲ, ರೇಟ್ ಸಿಕ್ಬಿಟ್ರೆ ಒಂದು 10 ಗಂಟೆಲ್ಲ 50,000 ರೂಪಾಯಿ ಆಗುತ್ತೆ. ಹೌದಾ? ಒಂದು 10-15 ಸಾವಿರ ಖರ್ಚು ಬೀಳ್ತದೆ. ಸ್ವಲ್ಪ ಔಷಧಿ ಅವೆಲ್ಲ ಮಾಮೂಲೇ ಹೊಡಿಬೇಕು ಸರ್, ಅವೆಲ್ಲ ಗೊಬ್ಬರ ಹಾಕ್ಬೇಕು. ನಿಮ್ಗೆ 1.5 ಎಕರೆ ಇದೆಯಲ್ಲ ತೋಟ, ಅದಕ್ಕೆ ನೀರಾವರಿ ಮಾಡಿಸಿರೋದು ಯಾಕೆ ಹೆಚ್ಚಿಗೆ ಮಾಡ್ಬೇಕಂತ ಅನ್ಸಲ್ಲ ನಿಮ್ಗೆ? ಮಾಡ್ತೀವಿ ಸರ್. ಫಾರ್ಮುಲಾ ಹಾಕೊಂಡಿದೀವ, ಒಂದ್ 1/2 ಎಕರೆ ಫಾರ್ಮುಲಾ ಬರ್ತದೆ. ಒಂದ್ 1/2 ಎಕರೆ ತರಕಾರಿ ಮಾಡ್ಕೋತೀವಿ, ಇನ್ನಿತರ ಬೆಳೆಗಳೆಲ್ಲ ಬೆಳಿತೀವಿ ಸರ್. ನಾವು ಇತರ ಅಂದ್ರೆ ಏನು? ಒಳಗಡೆ ತೊಗರಿ ಅವೆಲ್ಲ ಹಾಕ್ತಿವಿ, ತೊಗರಿ ಪರಿಗೆಲ್ಲ ಮನೆಗಾಗುತ್ತೆ ನಮ್ಗೆ. ಅಂದ್ರೆ ಮನೆಗೆಲ್ಲ ಕಾಯಿ ಪಾಯಿ ತಿನ್ನಕ್ಕೆ ಆಮೇಲೆ 10 ಗಂಟೆ ಹಾಕಿರ ಸರ್ ನಾವು ತೆಗ್ರಿಯ. ಹೌದಾ? ಮನೆಗೆ 40 ಸೇರ್ ತೆಗ್ರಿ ಆಗೈತೆ ನಮ್ಗೆ. ಹೌದಾ? ಮತ್ತೆ ಮಾರಾಟ ಇನ್ನೂ ಹೆಚ್ಚಿಗೆ ಮಾಡಿ ಮಾರಾಟ ಮಾಡ್ಬೋದಲ್ಲ? ಮಾರಾಟ ಮಾಡ್ತೀವಿ, ಅಲ್ಲೇ ಪಕ್ಕ ನಮ್ಮ ರೋಡ್ ಸೈಡ್ ಅಲ್ಲಿ ಸೌತೆ ಗೀತಕ್ಕೆ ಬೆಳಿತೀವಲ್ಲ ಸರ್, ಅವೆಲ್ಲ ಅಲ್ಲೇ ಮಾರ್ತೀವಿ. ರೈತರೆಲ್ಲ ತಗೊಂಡೋಗ್ತಾರೆ ಸಿಟಿ. ನಿಮ್ಗೆ ಕೇರಳದಿಂದ ಮೈಸೂರು ಹೋಗ್ಬೇಕಾದ್ರೆ ರೋಡ್ ಸೈಡ್ ಇರೋದ್ರಿಂದ ನಮ್ಮೂರಲ್ಲೇ ತರಕಾರಿ ವ್ಯಾಪಾರ ಚೆನ್ನಾಗಾಗುತ್ತೆ. ರೋಡ್ ಸೈಡ್ ಅಲ್ಲೇ ಮಾರ್ತಾರೆ, ಅಲ್ಲ ತಗೊಂಡೋಗಿ ಇಷ್ಟು 10-15 ಕೆಜಿ ಕೊಟ್ಬಿಡ್ತೀವಿ ಮಾರೋರಿಗೆ, ಅವ್ರು ಮಾಡ್ಕೊಡ್ತಾರೆ. ಏನು ತೊಂದರೆ? ಅದು ರೋಡ್ ಅಲ್ಲಿ ಹಾಕೋಬಿಟ್ಟಿದ್ದೀರಲ್ಲ, ಹೋಗೋರು ಬರೋದ್ರಲ್ಲಿ ತೊಂದರೆ ಆಗುತ್ತೆ ನಿಮ್ಗೆ? ತೊಂದರೆ ಇಲ್ಲ ಸರ್, ನಾವು ನಮ್ಮ ಜಾಗಕ್ಕೆ ಸಂಬಂಧಪಟ್ಟಂಗೆ ಹಾಕೊಂಡಿದೀವಿ. ರೋಡ್ಗೆ ತೊಂದರೆ ದೂರಕ್ಕೆ ಹಾಕೋಬೇಕು, ಇಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಮಾಡೋದಕ್ಕೆ ಅನುಕೂಲ ಆಗತ್ತಲ್ಲ. ತೊಂದರೆ ಆಗ್ದಂಗೆ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಏನ್ ಮಾಡಿಲ್ಲ, ನಮ್ಮ ಜಾಗಕ್ಕೆ ಸಂಬಂಧಪಟ್ಟಂಗೆ ಹಾಕೊಂಡಿದೀವಿ. ಅಂದ್ರೆ ಮಾರಾಟಕ್ಕೆ ಇಟ್ಕೊಂಡಿರ್ತೀರಿ, ನಿಮ್ಮ ಜಮೀನಲ್ಲಿ ಬೆಳೆದ್ರೆ ಒಳ್ಳೇದು, ಮನೆ ಮುಂದೆ ಮಾರಾಟ ಆಗುತ್ತೆ, ಬೇರೆ ಮಾರುಕಟ್ಟೆಗೆ ಹೋಗಿ ಮಾರುಕಟ್ಟೆಗೆ ಹೋಗಂಗಿಲ್ಲ. ಎರೆಹುಳು ತೊಟ್ಟಿಯನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಹೇಗೆ ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಿ ಮತ್ತೆ ಎಷ್ಟು ಗೊಬ್ಬರ ಸಿಗುತ್ತೆ? 20-28 ಆಗಲ್ಲ, 20-28 ಉದ್ದ 2 ಮಾಡಿದ್ವಿ ಸರ್. ನಾವು ಈಗ ಹಸು ಕಸ ಗಿಸ ಮಿಕ್ಕೊಂಡಿದ್ದು ಅದನ್ನೂ ಹಾಕ್ತೀವಿ, ಹುಲ್ಲು ಪಲ್ಲು ಮಿಕ್ಕೊಂಡಿರ್ತಲ್ಲ ತೊಳಿ ಪಲ್ಲಿ, ಆಮೇಲೆ ನಮ್ಮ ತೆಗೆದ ಗಿಡಗಳಿದಾವಲ್ಲ ಅವೆಲ್ಲ ಸೊಪ್ಪ ಎಲ್ಲ ತಂದು ಹಾಕಿ ಅವೆಲ್ಲ ಇದು ಮಾಡಿಸಿ ಅದೆಲ್ಲ ಇದು ಮಾಡ್ತೀವಿ. ಒಂದು ತೆಗೆದ ಗಿಡಗಳು ನಿಮ್ಮ ಜಮೀನಲ್ಲಿ ಹಾಕೊಂಡಿದ್ದೀವಿ, ಮಧ್ಯ ಹಾಕೊಂಡಿದ್ದೀವಿ, ಅದು ಸೊಪ್ಪೆಲ್ಲ ತಂದು ಹಾಕ್ತೀವಿ. ಅಂದ್ರೆ ಮಲ್ಚಿಂಗ್ ಮಾಡ್ಬಿಟ್ಟು ಹಾಕ್ತಾರೆ, ಒಂದು 4-5 ತಿಂಗಳ ಕಂಡು ಗೊಬ್ಬರ ಆಗುತ್ತೆ ಚೆನ್ನಾಗಿ. 4-5 ತಿಂಗಳ ಗೊಬ್ಬರ ಆಗುತ್ತೆ, ಎರೆಹುಳುಗಳು ಮರಿನೂ ಆಗಿರುತ್ತೆ. ಒಂದೇ ತೊಟ್ಟಿ ಸಾಕಾಗ ಒಂದಾದ್ಮೇಲೆ ಒಂದು ಬೈ ಒಂದು ಎರಡು ಮಾಡ್ಕೊಂಡಿದ್ರೆ ಅಂದ್ರೆ ಬದಲಾಯಿಸ್ತಾ ಇರ್ತದೆ. ಆ ಗೊಬ್ಬರ ನಿಮ್ಗೆ ನೀವು ಸಾಕಷ್ಟು ಮಾಡ್ತೀರಾ? ಇಲ್ಲ, ನಮ್ಗೆ ಸಾಕಾಗುತ್ತೆ, ನಮ್ ಜಮೀನ್ಗೆ ಬೇಕಲ್ಲ, ಎರಡವಾಗಿ ಗದ್ದೆಗೆ ಬೇಕು. ಮಾಡಿದ್ರೆ ಬೇಡಿಕೆ ಇದೆಯಲ್ಲ ಎರಡು ಗೊಬ್ಬರ ಮಾಡ್ತೀವಿ, ಬೇಡಿಕೆ ಇದ್ದಂಗೆ ಮಾಡ್ತೀವಿ. ಬಟ್ ಇದು ನಿರ್ವಹಣೆ ಕಷ್ಟ ಸರ್, ಸ್ವಲ್ಪ ಜಾಸ್ತಿ ತೊಟ್ಟಿ ಮಾಡ್ಕೋಬೇಕು. ನಿರ್ವಹಣೆ ಬಾರಿ ಸುಲಭ ಅಂತ ಹೇಳ್ತಾರೆ, ಮತ್ತೆ ಖರ್ಚಿರಲ್ಲ, ಖರ್ಚಿರೋದಿಲ್ಲ. ನೆಕ್ಸ್ಟ್ ಪ್ರೋಗ್ರಾಮು 1-2 ತೊಟ್ಟಿ ಮಾಡುವ ಅಂತಿದ್ದೀನಿ, ಉತ್ಪಾದನೆ ಮಾಡಿ ಮಾರಾಟ ಮಾಡೋಕೆ. ಈಗ ತೇಗದ ಎಲೆಗಳನ್ನ ಹಾಕ್ತೀನಿ ಅಂತ ಹೇಳಿದ್ರೆ, ಈ ತೇಗ ಅಂದ್ರೆ ನೀವು ನಿಮ್ಮ ಜಮೀನಿನಲ್ಲಿ ಎಷ್ಟು ತೇಗಗಳು? 200 ಗಿಡ ಇದಾವೆ ಸರ್. 200 ಗಿಡ ಹೇಗ ಹಾಕಿದಾರೆ? ಆಗ ತೆಂಗು ಹಾಕ್ತಾಗ್ಲೇ ಹಾಕಿದೆ. ಈಗ ಚಡ್ಮಿಗೆ ನಾವು ಈಗೆಲ್ಲ ಸಾಮಾನು ಕುಯಿಸ್ಬೋದು ಆ ಮಟ್ಟಿಗೆ ಬಂದಿದ್ದಾರೆ. ಎಷ್ಟು ವರ್ಷದ? 20 ವರ್ಷ. 20 ವರ್ಷ ಆಗಿದೆ. ಹೌದಾ? ನಮ್ಮ ಮನೆಗೆಲ್ಲ ಈಗ ಮನೆ ಮಾಡಿದೆ, ಮನೆಗೆ ಕುಯಿಸ್ಕೊಂಡಿದ್ದ ಮರಗಳು. ಹೌದಾ? ನಮಗೆ ಮರ ಹಾಕೊಂಡು ಖರ್ಚೇನಿಲ್ಲ ಸರ್. ಮಾರಾಟ ಮಾಡಿ ಆದಾಯ ಮಾಡಬಹುದು? ಹಾ, ಮಾರಾಟ ಮಾಡ್ಬೋದು, ಬಟ್ ನಾವು ಅದು ಮಾಡೋದಿಲ್ಲ. ಅದು ಮಾರಾಟ ಮಾಡಲ್ವಾ ಅಂದ್ರೆ ವ್ಯವಸಾಯ ಇರೋ ಕಡೆಗೆ ಆ ಕಡೆಗೆ ಹೋದಾಗ ರೂಟ್ ತಗೋದು ಸರ್. ಅದಲ್ಲ, ಕೂದಿಗೆ ಮಾರಾಟ ಮಾಡೋದು ಹಿಂಸೆ. ಕೂದಿ ಮಾರಾಟ ಅಂದ್ರೆ ಯಾರು ಕೇಳ್ಕೊಂಡ್ಬಂದ್ರೆ ಪರ್ಮೆಂಟ್ ತಗೊಂಡು ಅವನು ಮಾಡಿ ಕಾನೂನುಬದ್ಧವಾಗಿ ಮಾಡಬೇಕು. ಕಾನೂನುಬದ್ಧವಾಗಿ ಮಾಡಬೇಕು. ಅದನ್ನ ನಿಮ್ಗೆ ದುಡ್ಡು ಬೇಕು ಅಂದಾಗ ಮಾರಾಟ ಮಾಡ್ಕೋತೀವಿ. ಆಗ ಮಾರಾಟ ಮಾಡ್ಕೋತೀವಿ. 200 ಮರ ಅಂತ ಅಂದ್ರೆ ಬದುಗಳ ಮೇಲೆ ಹಾಕಿದ್ರೆ? ಬದು ಮೇಲೆ ಹಾಕಿದ್ರೆ ಸರ್. ಬದು ಮೇಲೆ ಹಾಕಿದ್ರೆ ಎಷ್ಟು ಅಂತರ ಹಾಕಿದ್ರೆ? ಒಂದು 10 ಅಡಿ. 5 ಅಂತರಡಿ. ಅದಕ್ಕೆ ಸುತ್ತ ಹಾಕಿದ್ರೆ? ಸುತ್ತ ಹಾಕಿದೆ ಸರ್. ನಿಮ್ಮ 2 ಎಕರೆ ಕೃಷಿ ಜಮೀನು ಸುತ್ತ ಹಾಕಿದ್ರೆ? ಸುತ್ತ ಹಾಕಿದೆ. ನಿಮ್ಗೆ ಆವಾಗ 20 ವರ್ಷದ ಹಿಂದೆ ಈ ಒಂದು ಆಲೋಚನೆಯನ್ನ ಹೇಗ್ ಬೆಳೀತು, ಯಾರು ಇದಕ್ಕೆ ಮಾಹಿತಿ ಕೊಟ್ಟವರು? ನಾವು ತೋಟಗಾರಿಕೆ ತೆಂಗಿನ ಗಿಡ ತರ್ಸಕ್ ಹೋಗಿದೆ ಸರ್. ಆಗ ನಮ್ಗೆ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು ತೆಂಗಾಕಿ ನೀರಾವರಿ ಇದ್ದಾರ ನಿಮ್ಗೆ, ಮುಂದೆ ನಿಮ್ಗೆ ಎರಡುವಾಗ ಅನುಕೂಲ ಆಗುತ್ತೆ. ಅದರಿಂದ ಆಮೇಲೆ ಇದು ಫಾರೆಸ್ಟ್ ಕಡೆಯಿಂದ ನಮಗೆ ಗಿಡಗಳು ಕೊಟ್ಟಿದ್ರು ಪಂಚಾಯತಿ ಕಡೆಯಿಂದ. ಹಾಗೆಲ್ಲ ಹಾಕಿದ್ದು ಇವತ್ತು ಫ್ರೀಯಾಗಿ ಕೊಟ್ಟಿದ್ರು ಸರ್. ಹಾಗೆ ಪಂಚಾಯತಿ ಕಡೆಯಿಂದ ಕೊಟ್ಟಿದ್ರು, ಆಗ ನೆಟ್ಟಿದ್ದು. ಈಗ ನಮಗೆ ಅನ್ಸ್ಕಾಣ್ತಾ ಇದೀಗ ಹೇಗೆ ಅನಿಸ್ತಾ ಇದೆ? ಅವಾಗ ಹಾಕ್ತಾ ಹೋಗಿದ್ರೆ ಏನು ಅನಿಸ್ತಿತ್ತು ನಿಮಗೆ? ಹಾಕ್ತಾ ಹೋಗಿದ್ರೆ ನಮಗೆ ಈಗ ಲಾಭದಾಯಕ ಕೃಷಿ ಆಗ್ತಿರಲಿಲ್ಲ. ಈಗ ಮಾರ್ಕೊಂಡ್ರೆ ನಮಗೆ ಜೀವನ ವೃಕ್ಕೆ ಅಥವಾ ಮುಂದಿನ ಮನೆಗಿನ ಮಾಡೋದಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಸರ್. ನಮಗೆ ಮರ ಮಾರ್ಕೊಂಡ್ರೆ ಸಾಕು? ಸರ್ ಮಾರ್ಕೋಬಹುದು. ಖರ್ಚಾಗುತ್ತೆ ಅಂದ್ರೆ ನಮ್ಮ ಕಷ್ಟ ಸುಖ ಎಲ್ಲ ಆಗುತ್ತೆ ಸರ್. ಸಾಂಗ್ರೆ ಸುರೇಶ್ ಅವರು, ಈಗ ನೀವು ತೇಗದ ಮರಗಳನ್ನ ಹಾಕಿ ಒಳ್ಳೆ ಆದಾಯವನ್ನು ಕೂಡ ಕಾಣ್ತಿದ್ದೀನಿ. ನನಗೆ ಅವತ್ತು ಹಾಕಿದ್ದಂತಹ ಮರಗಳು ಇವತ್ತು ಒಳ್ಳೆ ಆಶ್ರಯವಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೇನು ಕೃಷಿ ಪದ್ಧತಿಗಳನ್ನ ನಿಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡಿದ್ದೀರಿ ಹೇಳಿ ಸರ್. ಮಧ್ಯೆ ನಾವು ಭತ್ತ ಗುಂಟೆಗೆಲ್ಲ ತರಕಾರಿ ಹಾಕ್ತಿವಿ ಸರ್. ಟೊಮೊಟೊ ಹಾಕ್ತಿವಿ, ಬದನೆ ಹಾಕ್ತಿವಿ, ಜೇನು ಪೆಟ್ಟಿಗೆನೂ ಸಾಕಿದ್ವಿ. ಎರಡವಾಗಿ ನಮಗೆ ಜೇನು ಪೆಟ್ಟಿಗೆಯಿಂದ ಪರಾಕರ್ಷ ಫಸಲುಗಳು ನಮಗೆ ಜಾಸ್ತಿ ಬರ್ತದೆ ಜೇನು ಪೆಟ್ಟಿಗೆಯಿಂದ ಸರ್. ಜೇನು ಅಂದ್ರೆ ಜೇನುಗಳು ನಿಮ್ಮ ಜಮೀನಲ್ಲಿ ಆಡೋದ್ರಿಂದ ಪರಾಗಸ್ಪರ್ಶ ಅದರಿಂದ ನಮಗೆ ಯಾವುದೇ ಫಸಲಲ್ಲಿ ಜಾಸ್ತಿ ಬರ್ತದೆ ಸರ್. ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಜೇನು ಪೆಟ್ಟಿಗೆಯಿಂದ ಜೇನುಗಳು ಸಿಗುತ್ತದೆ, ಎಷ್ಟು ಪೆಟ್ಟಿಗೆ ಇಟ್ಟಿದ್ದೀರಿ ಸರ್? ನಾವು 2 ಪೆಟ್ಟಿಗೆ ಇಟ್ಟಿದ್ದೀವಿ. 2 ಪೆಟ್ಟಿಗೆ ಸಾಕಾಗುತ್ತಾ? ಜಾಸ್ತಿ ಮಾಡ್ಕೋತೀವಿ ಸರ್. ನೋಡ್ತೀನಿ ಈಗ ಇಟ್ಟಿರೋ ನಾವು, ಅದರಿಂದ ಮುಂದೆ ನಮ್ಮ ಪೆಟ್ಟಿಗೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ಇದರಲ್ಲಿ ನಮ್ಮ ಜೇನು ಪೆಟ್ಟಿಗೆ ಇಟ್ಟದ್ರಿಂದ ನಮಗೆ ಫಸಲುಗಳು ಜಾಸ್ತಿ ಆಯ್ತವೆ, ನಮಗೆ ರೋಗಜನ ಕಡಿಮೆ ಆಗಿ ಪರಾಗಸ್ಪರ್ಶ ಆಯ್ತವಲ್ಲ, ಅದರಿಂದ ಫಸಲುಗಳು ನಮಗೆ ಜಾಸ್ತಿ ಬರ್ತವೆ. ನಿಮಗೆ ಜೇನು ಪೆಟ್ಟಿಗೆಯನ್ನು ಇಟ್ಕೋಬೇಕು ಜೇನು ಸಂಗ್ರಹಣೆಗೆ ಮಾತ್ರ ಅಂತ ಇಟ್ರ, ಅಥವಾ ನಿಮ್ಮ ಈ ಪರಾಗಸ್ಪರ್ಶ ಕ್ರಿಯೆಗೆ ಅನುಕೂಲವಾಗುತ್ತೆ, ಇದರಿಂದ ಇಳುವರಿ ಹೆಚ್ಚಾಗುತ್ತೆ, ರೋಗಬಾಧೆ ಕಡಿಮೆ ಆಗುತ್ತೆ, ಈ ಥರ ಉದ್ದೇಶಕ್ಕೋಸ್ಕರ ಇಟ್ಕೊಂಡ್ರೆ ಸರ್? ಇಲ್ಲ, ನಮಗೆ ಮುಂದೆ ಫಸಲುಗಳಿಗೆ ತೊಂದರೆ ಆಗ್ಬಾರ್ದು, ಫಸಲು ಆದಾಯ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಇಟ್ಟಿರೋದು. ಹೊರತು ನಮಗೆ ಆದಾಯ ಜಾಸ್ತಿ ಹೆಂಚಿಟ್ಟಿದ್ದು. ಈ ಜೇನು ಸಾಕಾಣಿಕೆ ಮಾಡಬೇಕು ಅಂತ ನಿಮಗೆ ಹೇಗೆ ಮಾಹಿತಿ ದೊರೀತು ಅಥವಾ ಆಸಕ್ತಿನ ಹೇಗೆ? ನಮಗೆ ತೋಟಗಾರಿಕೆ ಕಡೆಯಿಂದ ಟ್ರೈನಿಂಗ್ ಕೊಟ್ಟಿದ್ದೆ ಸರ್. ನಾವು ಟ್ರೈನಿಂಗ್ ಹೋಗಿದ್ದು, ಆಗ ನಮಗೆ 3 ದಿವಸ ಟ್ರೈನಿಂಗಲ್ಲಿ ಎಲ್ಲ ಮಾಹಿತಿನ ಜೇನು ದೇಹಕ್ಕೆ ಸಾಕ್ಬೇಕು, ಇದು ಮಾಡಬೇಕು, ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಮಗೆ ಎಲ್ಲ ಮಾಹಿತಿ ಹೇಳ್ಕೊಟ್ರು. ಅದರಿಂದ ತಂದು ಇಟ್ಟಿದ್ದೆ ಸರ್ ನಾವು ಜೇನು ಪೆಟ್ಟಿಗೆ. ಜೇನು ತೋಟಗಾರಿಕೆ ಇಲಾಖೆಯವರೇ ಕೊಟ್ಟು? ತೋಟಗಾರಿಕೆ ಇಲಾಖೆ ಕೊಟ್ಟಿದ್ದೆ. ಈಗ ಈ ಜೇನಿನಿಂದ ಎಷ್ಟು ಜೇನು ಸಂಗ್ರಹಣೆ ಆಗ್ಬೋದು ನಿಮಗೆ ಪೆಟ್ಟಿಗೆಯಿಂದ? ಒಂದೊಂದು ಪೆಟ್ಟಿಗೆಗೆ ಒಂದೊಂದು ಪೆಟ್ಟಿಗೆಯಿಂದ ನಮಗೆ ಜೇನು ಸಂಗ್ರಹಣೆಯಿಂದಾಗಿ ವರ್ಷಕ್ಕೆ 2 ಟ್ರಿಪ್ ಸಿಗ್ತದೆ ಸರ್ ತುಪ್ಪ ನಮಗೆ. 2 ಟ್ರಿಪ್ ಅಂದರೆ ಎಷ್ಟು ಸಿಗ್ಬೋದು? ಒಂದೊಂದು ಕೆಜಿ 2 ಕೆಜಿ 5 ಕೆಜಿ ಸಿಗ್ತದೆ. ಅಂದರೆ ಹೆಚ್ಚು ಮಾಡಿಕೊಂಡ್ರೆ ನೀವು ಜೇನು ಸಾಕಾಣಿಕೆಯಲ್ಲೂ ಕೂಡ ಒಳ್ಳೆ ಆದಾಯ ಮಾಡ್ಬೋದಲ್ವಾ? ಉಪಕಸಬಾಗಿ ಮಾಡ್ಬೋದು. ಉಪಕಸಬಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ, ಸಾಕ್ಬೋದು ಸರ್. ಪರಾಗಸ್ಪರ್ಶದಿಂದ ನಮಗೆ ಫಸಲು ಜಾಸ್ತಿ ಆಗುತ್ತೆ, ನಿರ್ವಹಣೆ ಇದಾಗುತ್ತೆ, ಮಾಡ್ಬೋದು ಏನು ತೊಂದರೆ ಇಲ್ಲ. ಈ ಜೇನು ಸಾಕಾಣಿಕೆ ಮಾಡಿದಾಗ ಈ ಜೇನು ಕಚ್ಚಿ ಬಿಡ್ತವೆ ಅನ್ನೋಂತ ಭಯ ಇರುತ್ತೆ? ಇಲ್ಲ, ಏನು ಕಚ್ಚೋದಿಲ್ಲ ಸರ್. ಅವು ಅಂದ್ರೆ ನಾವು ಸ್ವಲ್ಪ ಅದನ್ನ ನಿರ್ವಹಣೆ ಮಾಡುವಾಗ ಸ್ವಲ್ಪ ಇದನ್ನ ಆಗಿ ಮಾಡ್ಬೇಕು ಹೊರತು ಸಡನ್ ಮುಟ್ಟಂಗಿಲ್ಲ. ಅದೊಂದು ಹತ್ರಕ್ಕೆ ಹೋದಾಗ ಒಂದ್ ಸ್ವಲ್ಪ ಸದ್ದು ಮಾಡಿ ಅವಕ್ಕೆ ಇದ್ ಮಾಡ್ಬೇಕು ಅಷ್ಟೇ. ಈಗ ಜೇನು ಬೇರೆ ನಮ್ಗೆ ನೈಸರ್ಗಿಕವಾಗಿ ಜೇನು ಕಟ್ಟುತ್ತಲ್ಲ ಹೊರಗಡೆ ಹೆಜ್ಜೆ ಅಂತರ ತೊಂದರೆ ಕೊಡೋದಿಲ್ಲ ಸರ್. ಇವ್ಯಾವ ಜೇನು? ಹಾಗಾದ್ರೆ ಇವು ರಾಣಿ ಜೇನು ಅಂತ, ನಾವು ಸಾಕ ಜೇನುಗಳು. ಇವು ಈಗ ಜೇನು ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಮೊದಲು ನಿಮ್ ತರ ಒಂದ್ ಪೆಟ್ಟಿಗೆ ತನ್ನ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಹೇಗೆ ಸುಮ್ಮನೆ ಪೆಟ್ಟಿಗೆ ತಂದು ಇಟ್ಬಿಡೋದ ಅಥವಾ ಏನಾದ್ರು ಬೇರೆ ಕ್ರಮಗಳನ್ನ ಅನುಸರಿಸ್ಬೇಕು? ಕ್ರಮಗಳನ್ನ ಅನುಸರಿಸ್ಬೇಕು ಸರ್. ಅವಕ್ಕೆ ಒಂದು ಬಾಕ್ಸ್ ತಂದು ಕೊಡ್ತಾರೆ, ಅವಕ್ಕೆ ನಿರ್ವಹಣೆ ಇರೋ ಪರೋ ಎಲ್ಲ ಬರ್ತವೆ, ಅವಕ್ಕೆಲ್ಲ ಅಡಿಲಿ ಬಾಕ್ಸ್ ಹಾಕಿ ನೀರ್ ಹಾಕಿ ಅವಕ್ಕೆಲ್ಲ ನಿರ್ವಹಣೆ ಮಾಡಿ ಆಮೇಲೆ ಅವಕ್ಕೆ ಇದು ಜೇನು ನೋಣಗಳು ಇದಾಗಂಟ ಅವಕ್ಕೆ ಬೆಲ್ಲದ ಪಾಕ ಅಂತ ಇರ್ತದೆ ಬೆಳವಣಿಗೆ ಬರಗಂಟ ಅವಕ್ಕೆ ಸ್ವಲ್ಪ ನಾವು ಬರತನಕ ಅಂದ್ರೆ ಜೇನು ನೀವು ಪೆಟ್ಟಿಗೆ ತಂದು ಇಟ್ಟ ತಕ್ಷಣ ಬಂದು ಕೂತ್ಕೊಬಿಡ್ತಾವೆ ಇಲ್ಲ ಇಲ್ಲ ಸರ್ ಅದು ಹೊರಗಡೆ ಹೋಗಿ ಇವೆಲ್ಲ ಅಕಸ್ಮಾತ್ ಸಹ ಮಳೆಗಾಲದಾಗ ಫುಡ್ ಸರ ಸಿಗೋದಿಲ್ಲ ಅವಕ್ಕೆ ಅದ್ರಿಂದ ನಮ್ಗೆ ಅದ್ರ ಸಕ್ಕರೆ ಪಕ್ಕನ ಅಥವಾ ಬೆಲ್ಲದ ಪಕ್ಕನ ಈಗ ಫಸ್ಟ್ ಪೆಟ್ಟಿಗೆ ತಂದಿರ್ತಿರಲ್ಲ ಜೇನು ಬಂದು ಕೂರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಜೇನು ಅಂದ್ರೆ ನಾವು ತಂದಾಗ್ಲೇ ಸ್ವಲ್ಪ ಕೊಟ್ಟಿರ್ತಾರ ಅವರು ಅವು ನಾವು ಅದನ್ನ ಜೇನು ಕೊಟ್ಟಿರ್ತಾರೆ ಅದನ್ನ ಡೆವಲಪ್ ಮಾಡ್ಬೇಕು ನಾವು ಅದನ್ನ ಈಗ ಹೂವಿನ ಗಿಡಗಳು ನಮ್ಮ ತೋಟದಲ್ಲಿ ಏನಿರ್ತವೆ ಅದೆಲ್ಲ ಹೂವಿನ ರಷ್ಯಾನ ಈರಿ ಡೆವಲಪ್ ಆಗ್ತಾ ಇರ್ತಾವೆ ಜಾಸ್ತಿ ಮಳೆ ಆದ ಟೈಮಲ್ಲಿ ಆಗ ಮೇವು ಕಡಿಮೆ ಆಗುತ್ತೆ ಅವಕ್ಕೆ ಆಗ ನಾವು ಒಂದ್ ಸ್ವಲ್ಪ ಫುಡ್ ಹಾಕಬೇಕಾಯ್ತದ ಬೆಲ್ಲದ ನೀರು ಪಾಕ ಮಾಡಿ ಬಟ್ಲು ಬಿಟ್ರೆ ಅದನ್ನ ಕುಡ್ಕೊಂಡು ಇದ್ ಮಾಡ್ತೇವೆ ಜೇನು ಕಟ್ತವೆ ಬೇರೆ ಈ ರೀತಿಯ ಜೇನು ಸಾಕಾಣಿಕೆಯಿಂದಾಗಿ ನಿಮ್ಗೆ ಒಂದು ಉಪ ಆದಾಯ ಜೊತೆಗೆ ನಿಮ್ಮ ಕೃಷಿಗೆ ಅನುಕೂಲ ಉಪ ಆದಾಯ ಆಗುತ್ತೆ ನಮ್ಗೆ ಕೃಷಿಗೆ ಬಹಳ ಅನುಕೂಲ ಇಳುವರಿ ಹೆಚ್ಚಾಗುತ್ತೆ ಈಗ ಅದಲ್ಲದೆ ಬೇರೆ ಇನ್ನೇನು ನಿಮ್ಮ ಕೃಷಿ ಜಮೀನಿನಲ್ಲಿ ಅಳವಡಿಸ್ಕೊಂಡಿದ್ದೀರಿ ಹೇಳಿ ಬೇರೆ ಬೇರೆ ಏನು ಅಂದ್ರೆ ಅದೇ ತರಕಾರಿ ಬೆಳಿತೀವಲ್ಲ ಸರ್ ನಾವಿನ್ನು ತರಕಾರಿ ಮತ್ತೆ ನಿಮ್ ಗದ್ದೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನು ಗದ್ದೆನಲ್ಲಿ ಏನ್ ಬೆಳಿತೀರಿ ನೀರಾವರಿ ಆಶ್ರಯವಾದ ಭತ್ತ ಬೆಳಿತೀರಾ ಹೇಗೆ ನೀರಾವರಿ ಐತೆ ಅಲ್ಲಿ ನಿಮ್ಗೆ ಹೆಸರು ಉದ್ದು ತಡ್ನಿ ಆಮೇಲೆ ಭತ್ತ ಎಲ್ಲ ಬೆಳಿತೀವಿ ಸರ್ ನಾವಲ್ಲಿ ಭತ್ತ ನೀರು ನೀರಾವರಿ ಆದಾಗ ಭತ್ತ ಆಗುತ್ತೆ ಮುಂಗಾರು ಟೈಮಲ್ಲಿ ಹೆಸರು ಉದ್ದು ಅಲ್ಸಂದೆ ಎಲ್ಲ ಹಾಕ್ತೀವಿ ಸರ್ ನಾವು ಭತ್ತ ಯಾವ ತಳಿ ಭತ್ತ ಏನಾದ್ರೆ ಹೈಬ್ರಿಡ್ ತಳಿ ಹಾಕ್ತೀವಿ ಹೈಬ್ರಿಡ್ ತಳಿ ಹಾಕ್ತೀವಿ ಒಂದೂವರೆ ಎಕರೆ ಹಾಕ್ತೀವಿ ಎಷ್ಟು ಇಳುವರಿ ತಗೋತೀವಿ ಹೆಚ್ಚು ಕಡಿಮೆ 35-40 ಕ್ವಿಂಟಲ್ ಬರ್ತದೆ ಸರ್ ಒಂದೂವರೆ ಎಕರೆ ಒಂದೂವರೆ ಎಕರೆ 50 ಕ್ವಿಂಟಲ್ ಬರ್ತದೆ ಎಷ್ಟು ಏನು ಕ್ರಮ ಅನುಸರಿಸ್ತೀರಿ ಸಾವಯವ ಪದ್ಧತಿ ಮಾಡ್ತಿದ್ದೀರಾ ಹೇಗೆ ಇಲ್ಲ ಸರ್ ನಾವು ಸ್ವಲ್ಪ ಸ್ವಲ್ಪ ಈಗ ಒಂದು 2 ಎಕರೆ ಗದ್ದೆ ಇದ್ರೆ ಒಂದು 1/2 ಎಕರೆ ಒಂದು ಅಕ್ಕಿ ಹೆಸರು ಉದ್ದ ಹಾಕತ್ತೀವಿ ಬಾಕಿ ಎಲ್ಲ ಉಳ್ಳಿ ಸೊಪ್ಪು ಅಪ್ಸಣ್ಬು ದೇಹಂಚ ಎಲ್ಲ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡ್ತೀವಿ ಒಳ್ಳೆ ಇಳುವರಿ ಬರುತ್ತೆ ಸರ್ ಭತ್ತ ನಮ್ಗೆ ಮಲ್ಚಿಂಗ್ ಮಾಡಿದ್ಮೇಲೆ ನಾಟಿ ಮಾಡ್ತೀವಿ ಅಂದ್ರೆ ವರ್ಷಕ್ಕೊಂದ್ಸರಿ ಮಾಡ್ತೀರಾ ಅದು ವರ್ಷಕ್ಕೊಂದ್ಸರಿ ಸರ್ ಭತ್ತ ಮಾಡ ನೀರಾವರಿ ಕಟ್ಟಿದ್ಮೇಲೆ ಏನ್ ಮಾಡ್ತೀರಿ ಅದು ಹಾಗೆ ಪಾಳಿ ಇರುತ್ತಾ ವರ್ಷ ಇಲ್ಲ ಸರ್ ಒಂದು 5-6 ತಿಂಗಳು ಪಾಳಿ ಇರ್ತದಾಗ ಉಳುಮೆ ಮಾಡ್ಬಿಟ್ಬಿಡ್ತೀವಿ ಉಳುಮೆ ಮಾಡ್ಬಿಟ್ಟಿರ್ತೀವಿ ಅದನ್ನ ಹಾಗೇನು ಬೇರೆ ಬೆಳೆ ಮಾಡಕ್ ಹೋಗಲ್ಲ ಇಲ್ಲ ಸರ್ ನೀರಾವರಿ ಇರೋದಿಲ್ಲ ಸರ್ ಅಲ್ಲಿಗೆ ಚಾನಲ್ ನೀರು ಇರೋದಿಲ್ಲ ಮುಂಗಾರು ಏಪ್ರಿಲ್ ತಿಂಗಳಲ್ಲಿ ಹಾಗೆ ಅಲ್ಸಂದೆ ಅಲ್ಲಿನ ಹಸಿರು ಉದ್ದಲ್ಲ ಮಳೆ ಹಸಿರು ಹಾಕ್ತೀವಿ ಬೇರೆ ಇನ್ನೇನು ನೀವು ನಿಮ್ಮ ಕೃಷಿ ಕನಸುಗಳಿದ್ದಾವೆ ಇಂಥದ್ದು ಮಾಡಬೇಕು ನಾನು ತೊಟ್ಟಿ ಇಂಪ್ರೂವ್ ಮಾಡಬೇಕು ಜೇನು ಸಾಕಾಣಿಕೆ ಇಂಪ್ರೂವ್ ಮಾಡಬೇಕು ಅನ್ನೋದೈತೆ ಆಮೇಲೆ ತೆಂಗನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋದೈತೆ ಅಭಿವೃದ್ಧಿ ಅಂದರೆ ಹೇಗೆ ಎಲ್ಲ ಜಮೀನಿಗೂ ಹಾಕ್ಬೇಕಂತಲ್ಲ ಹಾಂ ನಾನು ಸ್ವಲ್ಪ ಜಮೀನಿದೆ ಪಕ್ಕ ತಗೊಂಡು ಅದಕ್ಕೆಲ್ಲ ತೆಂಗು ಹಾಕಿ ಸ್ವಲ್ಪ ಅಡಿಕೆ ಮಾಡೋದನ್ನ ಮೂಡೈತೆ ಸರ್ ನಮಗೆ ಅಡಿಕೆ ಮಾಡಬೇಕು ತೆಂಗೂರು ಒಳಗಡೆ ಮಾಡ್ಬೇಕಂತ ಇಲ್ಲ ಸಪ್ರೇಟ್ ಒಂದು 1/2 ಎಕರೆ ಜಾಗ ಐತೆ ಅದನ್ನ ಲೀಸಿಗೆ ಮಾಡಿಸ್ಕೊಂಡಿದ್ವಿ ಅಲ್ಲಿಗೆ ಮಾಡೋಣ ಅಂತ ಲೀಸಿಗೆ ಮಾಡಿ ಅಡಿಕೆ ಮಾಡಿಬಿಟ್ರೆ ನಿಮಗೆ ಲೀಸಿಗೆ ಬಿಟ್ಟು ಕೊಡ್ಬೇಕಿಲ್ಲ ಸಮಪಟ್ಟೆ ಏನಾದ್ರು ತಗೊಳ್ಳೋಣ ಅಂತ ಅವರು ಕೊಡೋಕೆ ಮನಸ್ಸಿದ್ದಾರೆ ತಗೊಂಡು ನಾವು ಅಡಿಕೆ ಹಾಕಿ ಮಾಡ್ಬೇಕಂತ ಇದ್ದೀರಿ ಅದಾದ್ಮೇಲೆ ಬೇರೆ ಇನ್ನೇನು ಕನಸಿದೆ ಬೇರೆ ಏನಾದ್ರು ಉಪಕಸಬು ಮಾಡಬೇಕು ನಾವು ಕೃಷಿ ಆಧಾರಿತವಾದಂತ ಉಪಕಸ ಮಾಡಬೇಕು ಅದೇ ಸರ್ ನಾವು 2 ತೊಟ್ಟಿ ಇನ್ನೊಂದು 2-3 ಜಾಸ್ತಿ ಮಾಡಬೇಕು ಹಸು ಸಾಕಾಣಿಕೆ ಇನ್ನೊಂದು 2 ಜಾಸ್ತಿ ಮಾಡ್ಕೋಬೇಕು ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕು ಚೆನ್ನಾಗಿ ಅನ್ನೋದ ಉದ್ದೇಶ ಐತೆ ಸರ್ ನಮಗೆ ಮಗ ಅಂದ್ರೆ ಒಬ್ಬನೇ ಮಗ ಅಲ್ವಾ ಇನ್ನೊಬ್ಬ ಮಗ ಇದ್ದಾನೆ ಅವನ ಐ ಟಿ ಐ ಮಾಡ್ತಾ ಇದ್ದಾನೆ ಹಿರಿ ಮಗ ಎಮ್ ಎಸ್ ಡಬ್ಲ್ಯೂ ಮಾಡ್ತಾ ಇದ್ದಾನೆ ಅವನ ಅದೃಷ್ಟ ಇದ್ರೆ ಚೆನ್ನಾಗಿ ಓದ್ಲಿ ಅಂತ ಇನ್ನು ಹೊಸ ಐತೆ ನಮ್ಮ ಶ್ರಮಾನ ಐತೆ ಅಂದಿದ್ದೆ ಓದಿ ಚೆನ್ನಾಗಿ ಇದಾಗಬೇಕು ಅನ್ನೋದು ಓದಿ ಅವರೆಲ್ಲ ಮುಂದೆ ಹೋಗಿ ಇಲ್ಲ ನಾನು ಭೂಮಿ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಏನಂತ ಅವರಿಷ್ಟ ಸರ್ ಅವ್ರು ಓದಿ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಜನಸೇವೆ ಮಾಡಲಿ ಅಥವಾ ಸರ್ಕಾರಿ ಸೇವೆ ನಾವು ಮಾಡ್ಬೋದು ಅಥವಾ ವ್ಯವಸಾಯನ ಮಾಡ್ಬೋದು ಅವರ ಇಚ್ಛೆ ಸರ್ ನಾವು ಶ್ರಮ ಪಡೋದು ನಾವು ಪಡ್ತೀವಿ ಮತ್ತೆ ನಿಮ್ಮ ಕೃಷಿ ಜಮೀನಲ್ಲಿ ನೀವು ಇಬ್ಬರೆ ಇರ್ತೀನಿ ಅಂತ ಹೇಳಿದ್ರೆ ಮನೆಯವರು ನೀವು ಇಬ್ಬರೇ ಏನ್ ತೊಂದ್ರೆ ಇಲ್ಲ ಸರ್ ನಾವು ಆರಾಮಾಗಿದ್ದೀವಿ ನಮಗೆ ಆದಷ್ಟು ಹೆಸರ ಕೆಲಸ ಮಾಡ್ಕೋತೀವಿ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಆರೋಗ್ಯವಾಗಿ ಸುಖಿ ಜೀವನದಲ್ಲಿ ಇದ್ದೀವಿ ಅಲ್ಲ ಎಲ್ಲರೂ ಶ್ರಮ ಪಡೋದು ಅದಕ್ಕೋಸ್ಕರನೇ ಎಷ್ಟೇ ದುಡಿದ್ರು ಕೂಡ ಸುಖ ಸಿಕ್ತೀವಿ ಅಂದ್ರೆ ಅದು ಬಿಟ್ಬಿಡ್ತಾರೆ ಅಲ್ಲ ವ್ಯವಸಾಯದಲ್ಲಿ ಸುಖ ಇಲ್ಲ ಅಂತಾರೆ ಸರ್ ಶ್ರಮಬದ್ಧವಾಗಿ ಮಾಡಿದ್ರೆ ಸುಖ ಇರ್ತದೆ ವ್ಯವಸಾಯದಲ್ಲಿ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅದು ಮಾಡ್ಕೊಂಡು ಆರಾಮಿರ್ಬೋದು ಸರ್ ಸುಖಿ ಜೀವನ ಆರಾಮಾಗಿರ್ಬೋದು ಮತ್ತೆ ಇನ್ನೇನು ನೀವು ಕೃಷಿ ಜೊತೆಗೆ ಮಾಡ್ತಾ ಇದ್ದೀರಿ ಹೇಳಿ ಬೇರೆ ಉಪಕಸಬಾಗಿ ಏನ್ ಮಾಡ್ತಾ ಇದ್ರಿ ಒಳಗಡೆ ತೆಂಗಿನ ಒಳಗಡೆ ನರ್ಸರಿ ಮಾಡ್ತಿದ್ರೆ ಸರ್ ರೇಷ್ಮೆ ನರ್ಸರಿನ ನಮಗೆ ರೇಷ್ಮೆ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ರು ಆಗ ನಾವು ಕಡ್ಡಿ ರೇಷ್ಮೆ ಬೆಳೆಗಾರಿದ್ದೆಲ್ಲ ಅವ್ರತ್ತು ಕಡ್ಡಿ ತಂದೆ ರೇಷ್ಮೆ ಗಿಡಗಳನ್ನ ಕಟ್ ಮಾಡಿ ನರ್ಸರಿ ಮಾಡಿ ನಮಗೆ ಇಲಾಖೆ ಕಡೆಯಿಂದ ಗಿಡಗಳಕ್ಕೆ ಮಾರಕ್ಕೆ ಅವಕಾಶ ಕೊಟ್ಟಿದ್ರು ಎಲ್ಲ ರೈತರಿಗೆಲ್ಲ ಮಾರ್ತಿದ್ರು ಸರ್ ಒಳ್ಳೆಯ ಲಾಭದಾಯಕವಾಯಿತು NRG ಸ್ಕೀಮಲ್ಲಿ ನಮಗೆ ಹಣ ಬಿಡುಗಡೆ ಮಾಡಿಕೊಡ್ತಿದ್ರು ಪಂಚಾಯತಿ ಕಡೆಯಿಂದ ಅಂತ ಉಪಕಸವಾಗಿ ಮಾಡ್ತಿದ್ರು ಸರ್ ರೇಷ್ಮೆ ನರ್ಸರಿ ಈಗ ಮಾಡ್ತಿದ್ವೋ ಅಂತ ಹೇಳ್ತಿದ್ರು ಈಗ ಮಾಡ್ತಾ ಇಲ್ವಾ ಎಲ್ಲ ಮಾಡ್ತಾ ಇದೆ ಸರ್ ಈಗ ಅದಕ್ಕೆ ಕೇಳಿದ್ರು ಈಗ ಅಂದ್ರೆ ಎಷ್ಟು ಸಸಿಗಳನ್ನ ನೀವು ಮಾರಾಟ ಮಾಡ್ತೀವಿ ನಾವು ಒಂದು 50,000 ಗಿಡ ಮಾರಾಟ ಮಾಡ್ತಿದ್ವಿ ಎಷ್ಟು ವರ್ಷಕ್ಕೆ ವರ್ಷಕ್ಕೆ ಸರ್ ನಿಮ್ಮ ಹತ್ರ ಸಸಿಗಳು ಸಿಗುತ್ತೆ ಅಂತ ಹೆಚ್ಚು ಮಾಹಿತಿ ಇದೆ, ರೈತರಿಗೆ ಮಾಹಿತಿ ಇದೆ, ಮಾಹಿತಿ ಇದೆ ಸರ್. ಅದು ಹೇಗೆ ನೀವು ಸಸಿ ಮಾಡ್ಬೇಕಂದ್ರೆ ಹೇಗ್ ಮಾಡ್ತೀರಿ? ನಿಮ್ಮ ಹತ್ರ ಇಲ್ಲಿ ಅಂತ ಗಿಡಗಳನ್ನ ಕಡ್ಡಿಗಳನ್ನ ಕಟಾವ್ ಮಾಡ್ಕೊಳ್ತೀರಾ ಅಥವಾ ಬೇರೆ ಕಡೆ ತರ್ತೀರಾ? ಬೇರೆ ಕಡೆ ತಂದಿ ನಾವು ಕಡ್ಡಿಗಳನ್ನ ಅದನ್ನ ಕಟ್ ಮಾಡಿ 2 ಇಂಚ್ 3 ಇಂಚ್ಗೆ ಪಟ ಮಾಡಿ ನಾಟಿ ಮಾಡಿ ಅವೆಲ್ಲ ನಿರ್ವಹಣೆ ಮಾಡಿ ಕಳೆ ಪಳೆ ಭೂಮಿಗೆ ನಾಟಿ ಮಾಡ್ತಿದ್ದೋ. ಈಗ ಶುಂಠಿ ಮಾಡ್ತೀವಲ್ಲ ಸರ್, ಆ ತರ ಪಟ ಮಾಡಿ ನಾವು ನಾಟಿ ಮಾಡಿ ಅದನ್ನ ನಿರ್ವಹಣೆ ಮಾಡಿ 5 ತಿಂಗಳು 6 ತಿಂಗಳು ಆದ್ಮೇಲೆ ಗಿಡ ಎರಡವಾಗಿ ಬೆಳೀತವೆ ಚೆನ್ನಾಗಿ. ಎಷ್ಟು 5 ತಿಂಗಳು 6 ತಿಂಗಳು ಎಷ್ಟು ಅಡಿ ಉದ್ದೆ ಬೆಳೆಯುತ್ತೆ? ಸುಮಾರು 4 ಅಡಿ ಬೆಳೀತದೆ ಸರ್. 4 ಅಡಿ ಬೆಳೆದ್ಮೇಲೆ ನೀವು ಮಾರಾಟ ಮಾಡ್ತೀರಿ? ಭೂಮಿಗೆ ಬೇರೆ ಇಳಿದು ಬಿಡುತ್ತಲ್ಲ ನೀವು? ಏನಿಲ್ಲ ಸರ್, ಏನು ಬೇರೆ ಇಳಿಗಿಲ್ಲ, ಬೇರೆ ಸಹಿತ ಕಿಳ್ಬೋದು ಹಂಗೆ ಬರ್ತದೆ. ನಾವು ಮುನ್ನಾಕಡೆ ನೆಟ್ರೆ ಅದು ಚೆನ್ನಾಗಿ ಬರುತ್ತೆ. ಹಾಂ, ಚೆನ್ನಾಗಿ ಬರ್ತದೆ ಸರ್. ಇದು ಈ ಕುಂಡಗಳಲ್ಲಿ ಮಾಡಿ ಮಾರ್ತಾರಲ್ಲ, ಹಂಗೂ ಮಾಡ್ಬೋದು, ಬಟ್ ಅದು ದುಬಾರಿ ಆಗುತ್ತೆ ಸರ್. ಪ್ಲಾಸ್ಟಿಕ್ ಕುಂಡಗಳಿಗೆ ಎಲ್ಲ ದುಬಾರಿ ಹಾಕಿ ಎಲ್ಲ ಮಾಡ್ಬೇಕು. ಫಾರೆಸ್ಟ್ ಅವ್ರು ಮಾಡ್ತಾ ಇದಾರೆ ಈಗ, ಮಾಡ್ತಾ ಇದ್ರೆ ಅವ್ರಿಗೆ ಅಂದ್ರೆ ಜಾಸ್ತಿ ಗಿಡಗಳು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ, ಇದ್ರಲ್ಲಿ ಸ್ವಲ್ಪ ನಮ್ಮ ಎನರ್ಜಿ ಅಮೌಂಟ್ ಕೊಡ್ತಾರಲ್ಲ ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು. ನಿಮ್ಗೆ ಕೇವಲ 2 ರೂಪಾಯಿಗೆ ಮಾರಾಟ ಮಾಡಿದ್ರೆ 5 ತಿಂಗಳು 6 ತಿಂಗಳು ಗಿಡ ಬೆಳೆಸ್ತೀನಿ ಅಂತ ಹೇಳ್ತೀರಿ ನೀವು, ಅದಕ್ಕೆಲ್ಲ ನಿರ್ವಹಣೆ ನಿಮ್ಗೆ ನಷ್ಟ ಆಗಲ್ವಾ? ನಷ್ಟ ಏನ್ ಆಗೋದಿಲ್ಲ ಸರ್. ಗಿಡ ನಿರ್ವಹಣೆ ಮಾಡಿದಾಗ ಕ್ರಮಬದ್ಧವಾಗಿ ಎಲ್ಲ ಗಿಡಗಳು ಬಂದಾಗ ನಮ್ಗೆ ಲಾಸ್ ಆಗೋದಿಲ್ಲ. ಹೌದಾ? ಲಾಸ್ ಆಗೋದಿಲ್ಲ. ಏನ್ ಖರ್ಚು ಖರ್ಚು ತೊಂದರೆ ಆಯ್ತು ನನಗೆ, ಆ ತರ ಏನಿಲ್ಲ. ಏನ್ ತೊಂದರೆ ಇಲ್ಲ ಸರ್, ನಮ್ಗೆ ಹಸು ಸಾಕಣದ ಕಡೆಯಿಂದ ನಮ್ಗೆ ಪೇಮೆಂಟ್ ಅಲ್ಲೆಲ್ಲ ಆಗ್ತಾ ಇರ್ತವೆ, ಏನ್ ತೊಂದರೆ ಆಗೋದಿಲ್ಲ ನಮಗೆ. ಅಲ್ಲಿ ಇಲ್ಲಿ ನಾವು ಕೆಲಸ ಹುಡ್ಕೊಂಡು ಅಲಿಬೇಕು ಅನ್ನೋ ಪರಿಸ್ಥಿತಿ ಇಲ್ಲ ಸರ್ ನಮಗೆ. ಒಳ್ಳೇದು ಸುರೇಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಜೀವನದ ಆಗು ಹೋಗುಗಳ ಬಗ್ಗೆ ಸಮಗ್ರವಾಗಿ ಮಾತಾಡಿದ್ದೀರಿ. ನಮ್ಮ ರೈತ ಬಾಂಧವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ ಸರ್. ನನ್ನ ದೂರವಾಣಿ ಸಂಖ್ಯೆ 9148676673. ನಮ್ಮ ದೂರವಾಣಿ ಸಂಖ್ಯೆ 9148676673. 9148676673. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೂವಿನ ಕೃಷಿ ಹಾಗೂ ಹೈನುಗಾರಿಕೆ ಕುರಿತು ಹುಣಸೂರು ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕೃಷಿಕ ಎಸ್ಎಂ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶನ ಮಾಡಿದವರು ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಗಾಡಿಯ ದಾರಿ ಸಾಗಲಿ ಈ ಗೀತೆ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಉಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ, ಉಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಬಂಡಿ ಬಂಡಿ ಚಂದ,

ಚಿನ್ನದ ಕೈಗಡಗ ಚೆನ್ನೇರು ಇಟಕೊಂಡು, ಚಿನ್ನದ ಕೈಗಡಗ ಚೆನ್ನೇರು ಇಟಕೊಂಡು, ಚಿನ್ನದ ಭರಣ ನಡುಬಾಗಿ, ಚಿನ್ನದ ಭರಣ ನಡುಬಾಗಿ, ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ, ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ. ಗೆಜ್ಜೆ ಹಾಕಿ ಗುಜ್ಜೆರು ಕುಣಿದಾರ, ವಜ್ರವ ಡ್ಯಾಣ ಗಿಲ ಗೀಲ, ವಜ್ರವ ಡ್ಯಾಣ ಗಿಲ ಗೀಲ, ನಾವು ಕುಣಿಯೋಣ ನೋವಾ ಮರೆಯೋ.